ಬಯಲು ರಂಗಮಂದಿರದಲ್ಲಿ ಸಡಗರ ಸಂಭ್ರಮ ಮನೆ ಮಾಡಿತ್ತು. ಅನೇಕ ದಿನಗಳ ಮಳೆಯ ನಂತರ ವಾತಾವರಣವು ಪ್ರಫುಲ್ಲವಾಗಿತ್ತು. ಈ ಆವರಣದಲ್ಲಿ ಜರುಗಿತು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ 6ನೇ ಘಟಿಕೋತ್ಸವ ಸಮಾರಂಭ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕೃಷಿ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳು ಹಾಗೂ ಕರ್ನಾಟಕ ರಾಜ್ಯದ ಘನತೆವೆತ್ತ ರಾಜ್ಯಪಾಲರೂ ಆದ ಶ್ರೀ ತಾವರ್ಚಂದ್ ಗೆಹ್ಲೋಟ್ ಅವರು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಉಪಮಹಾನಿರ್ದೇಶಕರು ಕೃಷಿ ಶಿಕ್ಷಣ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ನವದೆಹಲಿಯ ಡಾ ಆರ್ಸಿ ಅಗ್ರವಾಲ್ ಅವರು ಹಾಗೂ ಹೈದರಾಬಾದ್ನ ಭಾರತ್ ಬಯೋಟೆಕ್ ಸಂಸ್ಥಾಪಕರು ಹಾಗೂ ಕೋವ್ಯಾಕ್ಸಿನ್ ಕೋವಿಡ್ ಲಸಿಕೆಯ ತಯಾರಕರೂ ಆದ ಡಾ ಕೃಷ್ಣಮೂರ್ತಿ ಎಲ್ಲ ಅವರು ಭಾಗವಹಿಸಿದ್ದರು. ರಾಷ್ಟಗೀತೆಯೊಂದಿಗೆ ಘಟಿಕೋತ್ಸವ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಯಿತು. ರಾಷ್ಟ ವಂದನೆಯ ಬಳಿಕ ಸ್ವಾಗತ ಭಾಷಣವನ್ನ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಶ್ರೀ ಡಾ ಎಂಕೆ ನಾಯಕ್ ಅವರು ನೆರವೇರಿಸಿದರು. ಸನ್ಮಾನ್ಯ ಕುಲಾಧಿಪತಿಗಳು ಹಾಗೂ ಕರ್ನಾಟಕ ಸರ್ಕಾರದ ಘನತೆವೆತ್ತ ರಾಜ್ಯಪಾಲರು ಆದ ಶ್ರೀಯುತ ತಾವರ್ಚಂದ್ ಗೆಹ್ಲೋಟ್ ರವರೇ, ಗೌರವಾನ್ವಿತ ಮುಖ್ಯ ಅತಿಥಿಗಳಾದ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ಉಪಮಹಾನಿರ್ದೇಶಕರಾದ ಡಾ ಆರ್ಸಿ ಅಗ್ರವಾಲ್ ರವರೇ, ಗೌರವಾನ್ವಿತ ವ್ಯವಸ್ಥಾಪನಾ ಮಂಡಳಿಯ ಸದಸ್ಯರೇ, ಶೈಕ್ಷಣಿಕ ಪರಿಷತ್ತಿನ ಸದಸ್ಯರೇ, ಹಾಲಿ ಹಾಗೂ ವಿಶ್ರಾಂತ ಕುಲಪತಿಗಳೇ, ಬಂಗಾರದ ಪದಕಗಳ ದಾನಿಗಳೇ, ಗಣ್ಯ ಆಹ್ವಾನಿತರೇ, ಈ ವಿಶ್ವವಿದ್ಯಾಲಯದ ನನ್ನೆಲ್ಲ ಸಹೋದ್ಯೋಗಿಗಳೇ, ಪ್ರಸ್ತುತ ವರ್ಷದ ಪದವಿ ಪಡೆಯುತ್ತಿರುವ ಪ್ರೀತಿಯ ವಿದ್ಯಾರ್ಥಿಗಳೇ ಮತ್ತು ಅವರ ಹೆಮ್ಮೆಯ ಪೋಷಕರೇ, ಮಾಧ್ಯಮ ಪ್ರತಿನಿಧಿಗಳೇ, ಮಹಿಳೆಯರೇ, ಮಹನೀಯರೇ, ತಮ್ಮನ್ನೆಲ್ಲ ಶಿವಮೊಗ್ಗ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನ ವಿಶ್ವವಿದ್ಯಾಲಯದ 6ನೇ ಸುಗ್ಗಿ ಸಂಭ್ರಮ ಘಟಕೋತ್ಸವಕ್ಕೆ ಸ್ವಾಗತಿಸಲು ತುಂಬಾ ಹರ್ಷವೆನಿಸುತ್ತಿದೆ. ಹಮ್ ಭಾಗ್ಯಶಾಲಿ ಹೈ ಹೈ ಕಿ ಹಮಾರೆ ಸಾಥ್ ಕರ್ನಾಟಕಕ್ಕೆ ಮಹಾಮಹಿಮ್ ರಾಜ್ಯಪಾಲ ಔರ್ ಹಮಾರಾ ವಿಶ್ವವಿದ್ಯಾಲಯ ಕಾ ಕುಲಾಧಿಪತಿ ತಾವರ್ ಚಂದ್ ಗೆಹ್ಲೋಟ್ ಜಿ ಜಿನ್ನೋನೆ ದೀಕ್ಷಾಂತ ಸಮಾರೋಪ ಕಿ ಅಧ್ಯಕ್ಷತಾ ಔರ್ ಉಪಾಧಿ ಪ್ರದಾನ ಕರ್ನೆ ಕಿ ಕೃಪಾ ಕಿಯಾ ಹೈ. ಆಪ್ಕೋ ಪತಾ ಹೋಗಾ ಹಮಾರೆ ವಿಶ್ವವಿದ್ಯಾಲಯ ಏಪ್ರಿಲ್ 2013 ಕೋ ಸ್ಥಾಪನ್ ಹುವಾ ಥಾ. ಮಾನನೀಯ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಜಿನೆ ವೋ ಪ್ರಥಮ ರಾಜ್ಯಪಾಲ ಹೈ ಜಿ ಇನ್ನೋನೆ ಹಮಾರಾ ವಿಶ್ವವಿದ್ಯಾಲಯ ಪದಾರೇ ಅಪನೆ ಆಗಮ್ಸೆ ಹಮಾರೆ ಪೂರಾ ವಿಶ್ವವಿದ್ಯಾಲಯ ಕೋ ಬಹುತ್ ಧನ್ಯತ್ ಕಿ ಬಾತ್ ಹೈ, ಪ್ರಶಂಸಾ ಕಿ ಬಾತ್ ಹೈ ಔರ್ ಗೌರವ ಕಿ ಬಾತ್ ಹೈ. ಡಾಕ್ಟರ್ ರಾಕೇಶ್ ಚಂದ್ರ ಅಗ್ರವಾಲ್ ಈಸ್ ಪ್ರೆಸೆಂಟ್ಲಿ ದ ಆನರೇಬಲ್ ಡೆಪ್ಯೂಟಿ ಡೈರೆಕ್ಟರ್ ಜನರಲ್ ಆಫ್ ಅಗ್ರಿಕಲ್ಚರಲ್ ಎಜುಕೇಶನ್ ಅಂಡ್ ಆಲ್ಸೋ ನ್ಯಾಷನಲ್ ಡೈರೆಕ್ಟರ್ ನ್ಯಾಷನಲ್ ಅಗ್ರಿಕಲ್ಚರಲ್ ಹೈಯರ್ ಎಜುಕೇಶನ್ ಪ್ರಾಜೆಕ್ಟ್ ICAR New Delhi. He belongs to Mathura and provides one of the super directions for improving the quality of higher education in agriculture, particularly in 74 agricultural universities. He is the national convener for development of roadmap for the implementation of NEP 2020 in agricultural education. Dr. Agarwal has significantly contributed in statistics, biodiversity, informatics and intellectual property rights and plant variety protection. Dr. Agarwal received most prestigious award, Rafi Ahmad Kidwai Award by the ICAR, Dr. M.S. Randhawa Award of National Academy of Agricultural Sciences for his outstanding contribution in agricultural administration. Digital India Award was conferred by the Honorable President of India, recognition by Association of Indian Universities. ಡಾಕ್ಟರ್ ಕೃಷ್ಣಮೂರ್ತಿ ಎಲ್ಲ ಅವರು ಪ್ರಪಂಚದಲ್ಲಿ ಬಹುಶಃ ಇತ್ತೀಚೆಗೆ ಭಾರತದ ಕೋವ್ಯಾಕ್ಸಿನ್ಗೆ ಸ್ವದೇಶಿ ಕೋವ್ಯಾಕ್ಸಿನ್ ಅನ್ನು ಅಭಿವೃದ್ಧಿಪಡಿಸುವಲ್ಲಿ ತುಂಬಾ ಪಾತ್ರವನ್ನು ವಹಿಸಿದ್ದಾರೆ. ಅದರ ಜೊತೆಗೆ ಸಂಪೂರ್ಣ ಸ್ವದೇಶಿ ಲಸಿಕೆಯನ್ನು ಅಭಿವೃದ್ಧಿಪಡಿಸುವುದರ ಜೊತೆಗೆ ಮತ್ತೆರಡು ಕೋವಿಡ್ 19 ಲಸಿಕೆಗಳನ್ನು ತಯಾರಿಸುತ್ತಿರುವುದು ಶ್ಲಾಘನೀಯ. ಇದು ಮುಂದುವರಿಯುತ್ತಿರುವ ರಾಷ್ಟ್ರಗಳ ಪೈಕಿ ಒಂದೇ ಕಂಪನಿಯ ಲಸಿಕೆ ತಯಾರಿಸಿ 90 ವೈದ್ಯಕೀಯ ಪ್ರಯೋಗಗಳನ್ನು 20 ದೇಶಗಳಲ್ಲಿ 7,00,000 ಸ್ವಯಂ ಸೇವಕರಿಗೆ ನೀಡಿ ಯಶಸ್ಸು ಕಂಡಿದೆ. ಏನೆಲ್ಲ ಸಾಧನೆ ಮಾಡಿ ಜಾಗತಿಕ ಮಟ್ಟದಲ್ಲಿ ಬೆಳೆದು ಒಬ್ಬ ಕೃಷಿ ಪದವೀಧರನಾಗಿ ರೈತನ ಮಗನಾಗಿ ಇಷ್ಟೊಂದು ಸಾಧನೆಯನ್ನ ಮಾಡಿರುವ ತಾವು ಇವತ್ತು ನಿಮಗಿಂತ ಬಹುಶಃ ನಮ್ಮ ಕೃಷಿ ವಿದ್ಯಾರ್ಥಿಗಳ ದೊಡ್ಡ ಉದಾಹರಣೆ ಸಿಗಲಿಕ್ಕಿಲ್ಲ. ಅಷ್ಟೇ ಅಲ್ಲ, ತಾವು ಬೆಳೆದು ವೈದ್ಯಕೀಯ ರಂಗದಲ್ಲಿ ಇವತ್ತು ಭಾರತ ಮಾತೆ ಎಲ್ಲಾ ವಿಶ್ವದ ಎಲ್ಲಾ ದೇಶಗಳೊಂದಿಗೆ ತಲೆ ಎತ್ತಿ ಎದೆ ತಟ್ಟಿ ನಿಲ್ಲುವಂತ ಒಂದು ಸಶಕ್ತ ಭಾರತಕ್ಕೆ ಲಸಿಕೆಯನ್ನು ಒದಗಿಸಿದ್ದು ಶ್ಲಾಘನೀಯ ವಿಷಯ ಎಂದು ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಇದಾದ ಬಳಿಕ ಕುಲಾಧಿಪತಿಗಳಾದ ಹಾಗೂ ರಾಜ್ಯದ ಘನತೆವೆತ್ತ ರಾಜ್ಯಪಾಲರೂ ಆದ ಶ್ರೀ ತಾವರ್ಚಂದ್ ಗೆಹ್ಲೋಟ್ ಅವರು ಘಟಿಕೋತ್ಸವದ ಪ್ರಾರಂಭದ ಘೋಷಣೆಯನ್ನ ಮಾಡಿದರು. ಐ ಡಿಕ್ಲೇರ್ ದಿ 6th ಕನ್ವೊಕೇಶನ್ ಆಫ್ ದಿ ಕೇಲಾಡಿ ಶಿವಪ್ಪ ನಾಯಕ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಅಂಡ್ ಹಾರ್ಟಿಕಲ್ಚರಲ್ ಸೈನ್ಸಸ್ ಶಿವಮೊಗ್ಗ ಓಪನ್. ಲೆಟ್ ದ ಕ್ಯಾಂಡಿಡೇಟ್ಸ್ ಬಿ ಪ್ರೆಸೆಂಟೆಡ್. ಬಳಿಕ ಕರ್ನಾಟಕ ರಾಜ್ಯದ ರಾಜ್ಯಪಾಲರು ಹಾಗೂ ಕುಲಾಧಿಪತಿಗಳಾದ ಶ್ರೀ ತಾವರ್ಚಂದ್ ಗೆಹ್ಲೋಟ್ ರವರು ಪದವಿ ಹಾಗೂ ಸ್ನಾತಕೋತ್ತರ ಪದವಿಗಳನ್ನು ಪಡೆಯಲು ಅರ್ಹರಾದವರಿಗೆ ಪದವಿಗಳನ್ನು ಪ್ರದಾನ ಮಾಡಿದರು. ಡೂ ಯು ಸಿನ್ಸಿಯರ್ಲಿ ಪ್ರೊಮಿಸ್ ಅಂಡ್ ಡಿಕ್ಲೇರ್ ದಟ್ ಇಫ್ ಅಡ್ಮಿಟೆಡ್ ಟು ದಿ ಡಿಗ್ರಿ ಫಾರ್ ವಿಚ್ ಯು ಹ್ಯಾವ್ ಬಿನ್ ರಿಕಮೆಂಡೆಡ್ ಯು ವಿಲ್ ಇನ್ ಯುವರ್ ಡೈಲಿ ಲೈಫ್ ಕಂಡಕ್ಟ್ ಯುವರ್ ಸೆಲ್ಫ್ ಆಸ್ ವರ್ದಿ ಮೆಂಬರ್ ಆಫ್ ದಿಸ್ ಯೂನಿವರ್ಸಿಟಿ. ಇದೇ ಸಂದರ್ಭದಲ್ಲಿ 2019-20 ಸಾಲಿನಲ್ಲಿ ಚಿನ್ನದ ಪದಕ ಪಡೆದ ಸುಮಾರು 28 ವಿದ್ಯಾರ್ಥಿಗಳಿಗೆ ಸ್ವರ್ಣ ಪದಕಗಳನ್ನು ಪ್ರದಾನ ಮಾಡಿ ಗೌರವಿಸಲಾಯಿತು. ಮೊದಲನೆಯದಾಗಿ ಶ್ರೀ ಅಂಬರೀಷ್ ಎಸ್, ಡಾಕ್ಟರ್ ಫಿಲಾಸಫಿ, ಕೃಷಿ ಮಹಾವಿದ್ಯಾಲಯ ಶಿವಮೊಗ್ಗ. ಇವರು 2019-20 ಶೈಕ್ಷಣಿಕ ವರ್ಷದಲ್ಲಿ ಕೃಷಿ ಕೀಟಶಾಸ್ತ್ರದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಿದ್ದಕ್ಕಾಗಿ ವಿಶ್ವವಿದ್ಯಾಲಯದ ಸ್ವರ್ಣ ಪದಕ ಹಾಗೂ ಡಾಕ್ಟರ್ ಜಿಪಿ ಚನ್ನಬಸವಣ್ಣ ಸ್ವರ್ಣ ಪದಕಗಳನ್ನು ಪಡೆದುಕೊಂಡಿದ್ದಾರೆ. ಇವರ ಓವರ್ಆಲ್ ಸಿಜಿಪಿಎ ಈಸ್ 9.37. ಕುಮಾರಿ ಅರುಣಾಕ್ಕೆ, ಡಾಕ್ಟರ್ ಫಿಲಾಸಫಿ, ಕೃಷಿ ಮಹಾವಿದ್ಯಾಲಯ ಶಿವಮೊಗ್ಗ. ಇವರು 2019-20 ಶೈಕ್ಷಣಿಕ ವರ್ಷದಲ್ಲಿ ಅನುವಂಶಿಕತೆ ಮತ್ತು ತಳಿ ಸಸ್ಯ ಅಭಿವೃದ್ಧಿ ಶಾಸ್ತ್ರ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಕ್ಕಾಗಿ ವಿಶ್ವವಿದ್ಯಾಲಯದ ಸ್ವರ್ಣ ಪದಕವನ್ನು ಪಡೆದುಕೊಂಡಿದ್ದಾರೆ. ಒಜಿಪಿಎ 9.52. ಶ್ರೀ ಅಮೋಘ ವರ್ಷ ಚಿತ್ತರಗಿ, ಡಾಕ್ಟರ್ ಫಿಲಾಸಫಿ, ಕೃಷಿ ಮಹಾವಿದ್ಯಾಲಯ ಶಿವಮೊಗ್ಗ. ಇವರು 2019-20 ಶೈಕ್ಷಣಿಕ ವರ್ಷದಲ್ಲಿ ಸಸ್ಯ ರೋಗಶಾಸ್ತ್ರದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ್ದಕ್ಕಾಗಿ ವಿಶ್ವವಿದ್ಯಾಲಯದ ಸ್ವರ್ಣ ಪದಕವನ್ನು ಪಡೆದುಕೊಂಡಿದ್ದಾರೆ. ಇವರ ಒಜಿಪಿಎ 9.39. ಕುಮಾರಿ ಭವ್ಯ, ವಿಪಿ, ಡಾಕ್ಟರ್ ಫಿಲಾಸಫಿ, ಮಣ್ಣು ವಿಜ್ಞಾನ ಮತ್ತು ಕೃಷಿ ರಸಾಯನಶಾಸ್ತ್ರ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಕ್ಕಾಗಿ ವಿಶ್ವವಿದ್ಯಾಲಯದ ಸ್ವರ್ಣ ಪದಕವನ್ನು ಪಡೆದುಕೊಂಡಿದ್ದಾರೆ. ಒಜಿಪಿಎ 9.37. ಕುಮಾರಿ ದಿವ್ಯಾ ಜೆ, ಎಂಎಸ್ಸಿ ಕೃಷಿ, ಕೃಷಿ ಮಹಾವಿದ್ಯಾಲಯ ಶಿವಮೊಗ್ಗ. ಇವರು 2019-20 ಶೈಕ್ಷಣಿಕ ವರ್ಷದಲ್ಲಿ ಕೃಷಿ ಕೀಟಶಾಸ್ತ್ರ ವಿಷಯದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಕ್ಕಾಗಿ ವಿಶ್ವವಿದ್ಯಾಲಯದ ಸ್ವರ್ಣ ಪದಕ ಹಾಗೂ ಡಾಕ್ಟರ್ ಎಂ ಪುಟ್ಟರದ್ರಯ ಸ್ವರ್ಣ ಪದಕಗಳನ್ನು ಪಡೆದುಕೊಂಡಿರುತ್ತಾರೆ. ಕುಮಾರಿ ಸುಮಿತ್ರ, ಬಿಎಸ್, ಎಂಎಸ್ಸಿ ಕೃಷಿ, ಕೃಷಿ ಮಹಾವಿದ್ಯಾಲಯ ಶಿವಮೊಗ್ಗ. ಇವರು 2019-20 ಶೈಕ್ಷಣಿಕ ವರ್ಷದಲ್ಲಿ ಬೇಸಾಯ ಶಾಸ್ತ್ರ ವಿಷಯದಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದಕ್ಕಾಗಿ ವಿಶ್ವವಿದ್ಯಾಲಯದ ಸ್ವರ್ಣ ಪದಕವನ್ನು ಪಡೆದುಕೊಂಡಿರುತ್ತಾರೆ. ನಂತರ ರಾಜ್ಯಪಾಲರು ವಿಶ್ವವಿದ್ಯಾನಿಲಯದ ವತಿಯಿಂದ ಭಾರತ್ ಬಯೋಟೆಕ್ ಸಂಸ್ಥೆಯ ಸಂಸ್ಥಾಪಕರಾದ ಡಾಕ್ಟರ್ ಕೃಷ್ಣಮೂರ್ತಿ ಎಲ್ಲಾ ಅವರಿಗೆ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದರು. ಜೊತೆಗೆ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಎಂಕೆ ನಾಯಕ್ ಹಾಗೂ ಆರ್ಸಿ ಅಗ್ರವಾಲ್ ಅವರು ಕೂಡ ಇದ್ದರು. ನಂತರ ಕೃಷಿ ಶಿಕ್ಷಣ ಮಹಾನಿರ್ದೇಶಕರಾದ ಡಾಕ್ಟರ್ ಆರ್ ಸಿ ಅಗ್ರವಾಲ್ ಅವರು ಘಟಿಕೋತ್ಸವದ ಕುರಿತು ತಮ್ಮ ಭಾಷಣದಲ್ಲಿ ಹೀಗೆ ಮಾತನಾಡಿದರು. Especially for the students, I want to say it's a day of joy, it's a day of pleasure, it's a day of celebrations for all of you that you have received degrees today, you have received awards. And by getting these degrees, you become now a matured citizen. You become more responsible not only for your families, not only for yourself, but also for the society and for this country. By getting degrees, as I told, you have now more responsibilities, and you should know what are those responsibilities. I'll not take much time. We have to all listen to Honorable Governor, the Chancellor of this university. So I just want to give a message to the students that let us understand what are the national challenges, what are the national priorities, and what are the requirement of our society, which we can address through agriculture. We are lucky that we have a role model with us today, Dr. Krishna Ayala with us, who is a agriculture graduate, and see how he has made all of us proud, a proud nation, by developing our own vaccine, because of which now we can say that yes, we have all self-sufficiency for the vaccines. So we are thankful to you, sir, for gracing this occasion and for being the role model for all the agriculture graduates, all the postgraduates. So let us learn from him. I was discussing yesterday with him, and a very beautiful message he gave, that science comes from the passion. It's a passion. You have to be passionate for the science. If I see, first of all, I want to congratulate the university for this excellent achievements in a short time, which Dr. Nayak has told. I want to congratulate you that you got from the 51st rank to 21st rank, a quantum jump. And now, tomorrow again, we have a meeting for the ranking. Just after going back from here, I have to shortlist, and I wish that you may first further jump from the 21st position to the new better position. And not only this, for the patents also, I want to just congratulate you. To the students, again, I want to just repeat that let us see the challenges. Go from here with the commitments, not only with the degrees, but also go with the commitments, that what are your now commitments to this nation. Let us understand, the first commitment is, let us make, as we are from the diverse fields, let us make the food available to everybody, nutritious food available at affordable rates. Now when I say affordable, because the things are available in surplus, but let us see whether they are affordable or not. It's a big challenge for all of us. If you see the global hunger index, very disturbing figures are there. You see, we lie in the bottom of that hunger index. But again, it is a challengeable thing. And recently, I had a discussion with some of the colleagues in Niti Aayog, and we are going to challenge that particular process, that how India can be even below Bangladesh, below Pakistan, in that particular thing. So it's a challenge for all of us. Those figures may not be correct, but let us still find that nobody is sleeping hungry, nobody is sleeping with less nutrition. So that's what we have to see. And for that, the important role which is played by is the biodiversity, agrobiodiversity in particular, I can say. And for that, you know, the important role of plant genetic resources which can be played. ವಿಶ್ವವಿದ್ಯಾಲಯದ ವತಿಯಿಂದ ಕರ್ನಾಟಕ ರಾಜ್ಯ ಮಾನ್ಯ ರಾಜ್ಯಪಾಲರು ಹಾಗೂ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳಾದ ಶ್ರೀ ತಾವರ್ಚಂದ್ ಗೆಹ್ಲೋಟ್ ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಲಾಯಿತು. ನಂತರ ಸ್ವರ್ಣ ಪದಕಗಳನ್ನು ಪಡೆದ ವಿದ್ಯಾರ್ಥಿಗಳು ತಮ್ಮ ಸಂತೋಷದ ಕ್ಷಣಗಳನ್ನು ಈ ರೀತಿ ಹಂಚಿಕೊಂಡರು. ನನ್ನ ಹೆಸರು ಶಿಲ್ಪಾ, ನಾನು MSc ಹಾರ್ಟಿಕಲ್ಚರ್ ಇನ್ ವೆಜಿಟೇಬಲ್ ಸೈನ್ಸ್ ಅಲ್ಲಿ ಕೆಳದಿ ಶಿವಪ್ಪ ನಾಯ್ಕ ಅಂಡ್ ಅಗ್ರಿಕಲ್ಚರ್ ಅಂಡ್ ಹಾರ್ಟಿಕಲ್ಚರಲ್ ಸೈನ್ಸಸ್ ಇಂದ ಗೋಲ್ಡ್ ಮೆಡಲ್ ತಗೊಂಡಿದ್ದೀನಿ. ಇದಕ್ಕೆ ನಂಗೆ ತುಂಬಾ ಸಂತೋಷ ಆಗ್ತಿದೆ. ಇದಕ್ಕೆ ಕಾರಣ ಆಗಿರೋ ನನ್ನ ಪೇರೆಂಟ್ಸ್, ನನ್ನ ಸಿಸ್ಟರ್ಸ್, ನಮ್ಮ ಫ್ಯಾಮಿಲಿ ಮೆಂಬರ್ಸ್, ನನ್ನ ಟೀಚರ್ಸ್ ಮೆಂಬರ್ಸ್, ನನ್ನ ಗೈಡ್ಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಅಂಡ್ ಯೂನಿವರ್ಸಿಟಿಗೂ ನಾನು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ನನ್ನ ಹೆಸರು ರಾಣಿ ಜಯದುರ್ಗ ನಾಯಕ್ ಅಂತ ಹೇಳ್ಬಿಟ್ಟು ನನಗೆ ಗೋಲ್ಡ್ ಮೆಡಲ್ ಬಂದಿದೆ. ಪ್ಲಾಂಟೇಷನ್ ಸ್ಪೈಸಸ್ ಮೆಡಿಸಿನಲ್ ಅಂಡ್ ಆರೋಮ್ಯಾಟಿಕ್ ಕ್ರಾಪ್ಸ್ ಅನ್ನೋ ವಿಭಾಗದಲ್ಲಿ ನನಗೆ ಚಿನ್ನದ ಪದಕ ಬಂದಿರುವಂತದ್ದು. ನಾನು ಯೂನಿವರ್ಸಿಟಿಗೆ ನನಗೆ ಗೈಡ್ ಮಾಡಿರುವಂತಹ ಗೈಡಿಗೆ, ಮೆಂಬರ್ಸಿಗೆ, ನನ್ನ ಕಾಲೇಜ್ ಲೆಕ್ಚರರ್ಸಿಗೆ ಹಾಗೂ ಕಾಲೇಜಿಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ನನ್ನ ಹೆಸರು ಸಚಿನ್ ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಆಗ್ತಿದೆ. ಈ ಗೋಲ್ಡ್ ಮೆಡಲ್ ನಮ್ಮ ತಂದೆ ತಾಯಿಯವರಿಗೆ ಹಾಗೂ ಮತ್ತೆ ನಮ್ಮ ಸೀನಿಯರ್ಸ್, ನನ್ನ ಫ್ರೆಂಡ್ಸ್ಗೆ ಇದೊಂದು ಅವರಿಗೇನೆ ಅರ್ಪಿಸ್ತಾ ಇರೋದು, ಎಲ್ಲ ಅವರಿಂದನೇ ಇಷ್ಟೊಂದು ಇಷ್ಟು ದೂರ ಬರ್ತಿದ್ದೀನಿ. ನಮ್ಮ ತಂದೆ ತಾಯಿಯಿಂದ ಇಲ್ಲಿ ತನಕ ಬಂದಿದ್ದೀನಿ, ತುಂಬಾ ಖುಷಿ ಆಗ್ತಿದೆ. MSc ಜೆನೆಟಿಕ್ಸ್ ಅಂಡ್ ಪ್ಲಾಂಟ್ ಬ್ರೀಡಿಂಗ್ ಅಲ್ಲಿ ನನಗೆ ಗೋಲ್ಡ್ ಮೆಡಲ್ ಸಿಕ್ಕಿದೆ. ಸೊ ಐ ಆಮ್ ಹ್ಯಾಪಿ. ಥ್ಯಾಂಕ್ ಯು. ನನ್ನ ಹೆಸರು ನಿತಿನ್ KM ಅಂತ. ನಂದು ಊರು ಬಂದು ಮಂಡ್ಯ ಡಿಸ್ಟ್ರಿಕ್ ಮದ್ದೂರು ತಾಲೂಕು ಕೀಳ್ಗಟ್ಟ ಅಂತ. ನಂದು OGPA 9.51, ಡಿಪಾರ್ಟ್ಮೆಂಟ್ ಆಫ್ ಫ್ರೂಟ್ ಸೈನ್ಸ್. ನನಗೆ ಒಂದು ಗೋಲ್ಡ್ ಮೆಡಲ್ ಬಂದಿದೆ, ಯಾಕಂದ್ರೆ ಹೈಯೆಸ್ಟ್ OGPA ಇರೋದ್ರಿಂದ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ, ಫ್ರೂಟ್ ಸೈನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ. ನನಗೆ ತುಂಬಾ ಖುಷಿಯಾಗಿದೆ ಗೋಲ್ಡ್ ಮೆಡಲ್ ಬಂದಿದ್ದಕ್ಕೆ. ಮತ್ತೆ ನನಗೆ ಫಾರ್ಮಿಂಗ್ ಕಮ್ಯುನಿಟಿಗೆ ಸರ್ವ್ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು. ಅದಕ್ಕೋಸ್ಕರನೇ ನಾನು BSc ಹಾರ್ಟಿಕಲ್ಚರ್, MSc ಹಾರ್ಟಿಕಲ್ಚರ್ ನ ಮಾಡಿದ್ದೀನಿ. ನೋಡೋಣ ಮುಂದೆ ರೈತರಿಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ, ನನ್ನ ಕೈಲಾದಷ್ಟು ಸಹಾಯನ ನಾನು ಮಾಡಕ್ ಟ್ರೈ ಮಾಡ್ತೀನಿ. ನಾನು ಅಂಬರೀಶ್ ಎಸ್ ಅಂತ, ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ದೃಷ್ಟಿಯಿಂದ ಬಂದು ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಶಿವಮೊಗ್ಗದಲ್ಲಿ PhD ಮುಗಿಸಿ PhD ಪದವಿಯಲ್ಲಿ ಅತಿ ಹೆಚ್ಚು ಅಂಕಗಳು ಗಳಿಸಿರೋದ್ರಿಂದ ಎರಡು ಗೋಲ್ಡ್ ಮೆಡಲ್, ಒಂದು ಯೂನಿವರ್ಸಿಟಿ ಗೋಲ್ಡ್ ಮೆಡಲ್ ಮತ್ತು ಡಾಕ್ಟರ್ GP ಚನ್ನಬಸವಣ್ಣ ಗೋಲ್ಡ್ ಮೆಡಲ್ ಅನ್ನು ಪಡೆದಿರುತ್ತೇನೆ. ನಾನು PhD ಪದವಿಯನ್ನು ಡಾಕ್ಟರ್ CM ಕಲ್ಲೇಶ್ವರ ಅವರ ಮಾರ್ಗದರ್ಶನದಲ್ಲಿ PhDಯನ್ನು ಮುಗಿಸಿರುತ್ತೇನೆ. ಮತ್ತೆ ಇದು ತುಂಬಾ ಖುಷಿ ಆಯ್ತಿದೆ, ನಾನು ಮುಂದೆ ಏನಾದರೂ ಯೂಸ್ ಆಗೋ ತರ ಕೃಷಿ ರೈತರಿಗೆ ಸಂಬಂಧಿಸುವ ಪ್ರಾಬ್ಲಮ್ಸ್ ಯಾವ್ಯಾವಿದೆ ಅವನ್ನ ಸಾಲ್ವ್ ಮಾಡೋದ್ರಲ್ಲಿ. ನನ್ನ ಹೆಸರು ಅಮೋಘವರ್ಷ ಚಿತ್ರರಿಗೆ. ನನಗೆ ಗೋಲ್ಡ್ ಮೆಡಲ್ PhD ಕೃಷಿ ಸಸ್ಯರೋಗಶಾಸ್ತ್ರದಲ್ಲಿ ಬಂದಿದೆ. ಈ ಒಂದು ಕ್ಷೇತ್ರದಲ್ಲಿ ತುಂಬಾ ತೊಂದರೆ ಇದ್ದು ರೋಗಗಳು ಹಲವಾರು ರೀತಿಯಲ್ಲಿ ಸಸ್ಯಗಳಿಗೆ ಭೇದಿಸುತ್ತವೆ. ಸೊ ಇದೇ ಒಂದು ಏನು ವಿಭಾಗದಲ್ಲಿ ಒಂದು ಅಧ್ಯಯನವನ್ನು ಮಾಡಿ, ಹೆಚ್ಚಿನ ಒಂದು ಸಂಶೋಧನೆಯನ್ನು ಮಾಡಿ ರೈತರಿಗೆ ಯಾವ ರೀತಿ ನಮ್ಮಿಂದ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡಬೇಕಂತ ಒಂದು ಮೂಲ ಆಶಯವನ್ನು ನಾನು ಹೊಂದಿದ್ದೇನೆ. ಇದೇ ಒಂದು ದಾರಿಯಲ್ಲಿ ನಾನು ಸಾಗುತ್ತೇನೆ. ನನ್ನ ಒಂದು ಸಂಶೋಧನೆ ಡಾಕ್ಟರ್ ಗಣೇಶ್ ನಾಯಕ್ ಅವರ ಅಡಿಯಲ್ಲಿ ನಡೆಯಿತು. ನನ್ನ ಸಂಶೋಧನೆಯನ್ನು ಭಾರತೀಯ ಭತ್ತ ಸಂಶೋಧನಾ ಕೇಂದ್ರ ಗಂಗಾವತಿ ಅಲ್ಲಿ ಮಾಡಿದ್ದೆ. ನನ್ನ ಒಂದು ಸಂಶೋಧನೆಯಿಂದ ರಾಜ್ಯದ ವಿವಿಧ ಭಾಗಗಳಲ್ಲಿ ಭತ್ತದ ರೋಗದ ವಿರುದ್ಧ ಹೋರಾಡಲು ಬೇಕಾಗಿರುವ ಒಂದು ನಿರೋಧಕ ತಳಿಗಳ ಒಂದು ಅಭಿವೃದ್ಧಿಗೆ ಸಹಕಾರಿಯಾಗಿ ಆ ಒಂದು ಅಭಿವೃದ್ಧಿ ಹೊಂದಿದ ತಳಿಗಳಿಂದ ರೈತರು ಯಾವುದೇ ಒಂದು ಕೆಮಿಕಲ್ಸ್ ಬಳಸದೆ, ರೋಗನಾಶಕಗಳನ್ನು ಬಳಸದೆ ಹೆಚ್ಚಿನ ಒಂದು ಆದಾಯವನ್ನು ಪಡೆಯುವಂತಹ ಒಂದು ಸಂಶೋಧನೆಯಾಗಿದೆ. ಇದು ಎಲ್ಲ ರಾಜ್ಯದ ವಿವಿಧ ಭತ್ತ ಬೆಳೆಯುವ ಏನು ಎಕೋ ಸಿಸ್ಟಮ್ ಅಂತ ಹೇಳ್ತೀವಿ, ಆ ಎಲ್ಲ ಒಂದು ಎಕೋ ಸಿಸ್ಟಮ್ಗಳಿಗೆ ಹೆಲ್ಪ್ ಆಗುವಂತಹ ಒಂದು ಸಂಶೋಧನೆಯನ್ನು ನಾವು ಕಂಡುಕೊಂಡಿದ್ದೇವೆ. ಥ್ಯಾಂಕ್ ಯು. ನನ್ನ ಹೆಸರು ಕ್ಷಮಾ ಕೋಪರ್ಡೆ. ನಾನು ಬನಹಟ್ಟಿ ಬಾಗಲಕೋಟೆ ಜಿಲ್ಲೆಯವಳು. BSc ಆನರರಿ ಫಾರೆಸ್ಟ್ರಿ UAHS ಶಿವಮೊಗ್ಗ ಇಂದ ಮಾಡಿದ್ದೇನೆ. ಈಗ MSc ವುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಫಾರೆಸ್ಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಡೆಹರಾಡೂನ್ ಉತ್ತರಾಖಂಡ್ ಇಂದ ಮಾಡ್ತಿದ್ದೀನಿ ಸರ್. ಆಮೇಲೆ ನಾನು ಗ್ರಾಜುಯೇಷನ್ ಅಲ್ಲಿ ಬಾಕ್ಸರ್ ಕೂಡ ಆಗಿದೆ. ನ್ಯಾಷನಲ್ ಲೆವೆಲ್ ಬಾಕ್ಸಿಂಗ್ ಟೀಮ್ ನ ರಿಪ್ರೆಸೆಂಟ್ ಮಾಡಿ ಬೆಸ್ಟ್ ಬಾಕ್ಸರ್ ಆಫ್ ಕರ್ನಾಟಕ ಅವಾರ್ಡ್ ಕೂಡ ನನಗೆ ಸಿಕ್ಕಿದೆ 3rd year ಅಲ್ಲಿದ್ದಾಗ. ಪ್ರೋಗ್ರಾಮ್ ತುಂಬಾ ಚೆನ್ನಾಗಿತ್ತು ಸರ್. ಮುಂದೆ ಅಡ್ಮಿನಿಸ್ಟ್ರೇಷನ್ ಜಾಯಿನ್ ಆಗಿ ನೇಚರ್ಗೋಸ್ಕರ ಮಾಡ್ಬೇಕಂತ ಇಷ್ಟಪಡ್ತೀನಿ ಸರ್. ಈ ಒಂದು UAHS ಅವ್ರದ್ದು ಮೆಡಲ್, ಇನ್ನೊಂದು ಟಾಟಾ ಕಾಫಿ ಕೂರ್ಗ್ ಡಿಸ್ಟ್ರಿಕ್ಟ್ ಇಂದ ಮೆಡಲ್ ಸಿಕ್ಕಿದೆ ಸರ್. ಮುಂದೆ UPSC ಕ್ಲಿಯರ್ ಮಾಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನ ಜಾಯಿನ್ ಆಗ್ಬೇಕಂತ ಅಂತಿದ್ದೀನಿ ಸರ್. ನನ್ನ ಹೆಸರು ಸ್ಫೂರ್ತಿ ಎನ್ ಅಂತ. ನನ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆನಮಂಗ್ಲ ತಾಲೂಕಿಂದ ಬಂದಿದ್ದೀನಿ. ನಾನು ಪ್ರಸ್ತುತ BSc ಹಾರ್ಟಿಕಲ್ಚರ್ ಡಿಗ್ರಿನ ಹಿರಿಯೂರು ಕಾಲೇಜಲ್ಲಿ ಮುಗಿಸಿದ್ದೀನಿ. ನಾನೀಗ ನೆಕ್ಸ್ಟ್ UPSC ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀನಿ. ನಂಗೆ 4 ಮೆಡಲ್ ಬಂದಿದೆ ಬಿಎಸ್ಸಿ ಹಾರ್ಟಿಕಲ್ಚರ್ ಅಲ್ಲಿ. ತುಂಬಾ ಖುಷಿ ಆಗ್ತಿದೆ ಮೆಡಲ್ ತಗೊಂಡಿರೋದು. ಸೊ ನನ್ನ 4 ಇಯರ್ ಹಾರ್ಡ್ ವರ್ಕ್ ಇಂದ ಈ ಮೆಡಲ್ ಬಂದಿರೋಕ್ ತುಂಬಾ ಖುಷಿ ಆಗ್ತಾ ಇದೆ. ನನ್ನ ಹೆಸರು ಸಿಂಚನಾ ಅಂತ ಹೇಳಿ, ನಾನು ಎಂಎಸ್ಸಿ ಅಲ್ಲಿ ಗೋಲ್ಡ್ ಮೆಡಲ್ ತಗೊಂಡ್ರೆ ತುಂಬಾ ಖುಷಿ ಆಗ್ತಾ ಇದೆ. ಆದಷ್ಟು ಫಾರ್ಮಿಂಗ್ ಕಮ್ಯುನಿಟಿಗೆ ಉತ್ತಮವಾದ ಸೇವೆಗಳನ್ನ ಸಲ್ಲಿಸಿ ಉತ್ತಮವಾದ ಸಂಶೋಧನೆಗಳನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಓಡ್ತಾ ಇದೀವಿ. ಸೊ ನಮ್ಮ ರೈತ ಬಾಂಧವರು ಯಾವಾಗ್ಲೂ ಚೆನ್ನಾಗಿರ್ಲಿ, ಆರೋಗ್ಯವಾಗಿರ್ಲಿ, ಖುಷಿಯಾಗಿರ್ಲಿ ಅಂತ ನಾನು ಆಶಿಸ್ತೇನೆ. ಕಾರ್ಯಕ್ರಮದ ಕೊನೆಯಲ್ಲಿ ಕರ್ನಾಟಕ ರಾಜ್ಯದ ಘನತವೆತ್ತ ರಾಜ್ಯಪಾಲರು ಹಾಗೂ ಕುಲಾಧಿಪತಿಗಳಾದ ಶ್ರೀ ತಾವರ್ಚಂದ್ ಗೆಹ್ಲೋಟ್ ಅವರು, ಶಿವಮೊಗ್ಗದ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ 6ನೇ ಘಟಿಕೋತ್ಸವವು ಮುಕ್ತಾಯವಾಯಿತೆಂದು ಘೋಷಿಸಿದರು. ಐ ಕಾಂಗ್ರೆಚುಲೇಟ್ ಗ್ರಾಜ್ಯುಯೇಟ್ಸ್, ಪೋಸ್ಟ್ ಗ್ರಾಜ್ಯುಯೇಟ್ ಅಂಡ್ ಡಾಕ್ಟರಲ್ ಕ್ಯಾಂಡಿಡೇಟ್ ಫಾರ್ ರಿಸೀವಿಂಗ್ ಡಿಗ್ರಿ ಸರ್ಟಿಫಿಕೇಟ್ಸ್ ಇನ್ ಪರ್ಸನ್ ಆರ್ ಇನ್ ಎಬ್ಸೆನ್ಶಿಯಾ. ಐ ಕಾಂಗ್ರೆಚುಲೇಟ್ ಎಸ್ಪೆಷಲಿ ಗೋಲ್ಡ್ ಮೆಡಲಿಸ್ಟ್ಸ್ ಅಂಡ್ ಅವಾರ್ಡಿ ಆಫ್ ಆನರರಿ ಡಾಕ್ಟರೇಟ್ ಡಾಕ್ಟರ್ ಕೃಷ್ಣಮೂರ್ತಿ ಎಲಾ ಫೌಂಡರ್ ಭಾರತ್ ಬಯೋಟೆಕ್. ವಿಶ್ ಆಲ್ ಆಫ್ ದೇಮ್ ಎ ಬ್ರೈಟ್ ಫ್ಯೂಚರ್. ಐ ಡಿಕ್ಲೇರ್ ದ 6th ಕನ್ವೊಕೇಶನ್ ಆಫ್ ದ ಕೆಲಾಡಿ ಶಿವಪ್ಪ ನಾಯಕ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಅಂಡ್ ಹಾರ್ಟಿಕಲ್ಚರಲ್ ಸೈನ್ಸಸ್ ಶಿವಮೊಗ್ಗ ಡಿಸಾಲ್ವ್. ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಜರುಗಿದ ಈ ಕಾರ್ಯಕ್ರಮದಲ್ಲಿ ರ್ಯಾಂಕ್ ವಿಜೇತ ಹಾಗೂ ಸ್ವರ್ಣ ಪದಕಗಳನ್ನು ಪಡೆದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೂ ಅವರ ಪೋಷಕರು, ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗದವರು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದರು. ಇದುವರೆಗೂ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದ 6ನೇ ಘಟಿಕೋತ್ಸವದ ಬಾನುಲಿ ವರದಿಯನ್ನು ಕೇಳಿದಿರಿ. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಹೆಚ್ಎಂ ಮಹೇಶ್, ತಾಂತ್ರಿಕ ಸಹಕಾರ ಬಲರಾಮ್ ಗಾಯಕ್ವಾಡ್. ಇನ್ನು ನಾಳಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸ್ವಯಂ ಉದ್ಯೋಗ, ಈ ಕುರಿತು ಶಿವಮೊಗ್ಗದ ಜಾನ್ ಲೋಬೋ ಅವರೊಡನೆ ಸಂದರ್ಶನ, ಅನಂತರ ಸೊಪ್ಪು ತರಕಾರಿ ಬೇಸಾಯ, ಈ ಕುರಿತು ಶಿವಮೊಗ್ಗದ ಕೃಷಿ ಮತ್ತು ತೋಟಗಾರಿಕಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾ ತಿಪೇಶ್ ಅವರಿಂದ ಮಾಹಿತಿಯನ್ನು ಕೇಳುವಿರಿ. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು. ಮತ್ತೊಮ್ಮೆ ನಮ್ಮ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಮತ್ತೆ ಇದೇ ಸಮಯಕ್ಕೆ ನಾಳೆ ಭೇಟಿಯಾಗೋಣ. ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಯಿತು.